ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50. ಈಗ ಕೇಳಿ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ. ರೈತ ಬಂಧುವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನೀವು ಕಾಫಿ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ನಿಯಂತ್ರಣ ಕುರಿತು ಡಾ ಜಯಲಕ್ಷ್ಮೀ ನಾರಾಯಣ ಹೆಗ್ಡೆ ಅವರೊಂದಿಗೆ ನಡೆಸಿದ ಸಂದರ್ಶನ, ನಂತರ ಬೆಣ್ಣೆಹಣ್ಣು ಬೆಳೆ ಬೇಸಾಯದ ಕುರಿತು ಮಾಹಿತಿ ಕೇಳುವಿರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರೆ ಬರತ್ತಿರುವವರು ಮಾತಾಡಿದ್ರೆ ದುಡ್ಡು ಹಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ ಎನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ. ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಕಾಫಿ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ನಿಯಂತ್ರಣ ಕುರಿತು ಡಾ ಜಯಲಕ್ಷ್ಮೀ ನಾರಾಯಣ ಹೆಗ್ಡೆ ಅವರೊಂದಿಗೆ ನಡೆಸಿದ ಸಂದರ್ಶನ. ಆತ್ಮೀಯ ಕೇಳಿದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನ ಬಾಧಿಸುವಂತಹ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಶಿವಮೊಗ್ಗದ ಇರುವಕ್ಕಿಯಲ್ಲಿರುವಂತಹ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗ್ಡೆ ಅವರು. ನಮಸ್ಕಾರ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗ್ಡೆ ಅವರೇ. ನಮಸ್ಕಾರ ಸರ್. ಈಗ ಮೊದಲಿಗೆ ಕಾಫಿ ಬೆಳೆಯನ್ನ ಬಾಧಿಸುವಂತ ಕೀಟಪೀಡೆಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ? ನಮಸ್ಕಾರ. ಈ ಕಾಫಿ ರಾಜ್ಯದ ಮಲೆನಾಡು ಭಾಗದ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಈ ಬೆಳೆಯನ್ನು ರಾಜ್ಯದ ಕೊಡಗು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತಿದೆ. ಕಾಫಿ ಸಾಮಾನ್ಯವಾಗಿ ಎರಡು ಅಪೇಕ್ಷಿತ ಬೆಳೆ. ಈ ಬೆಳೆಯಲ್ಲಿ ರೋಬಸ್ಟ್ ಹಾಗೂ ಅರಬಿಕ ಎಂಬ ಎರಡು ಜಾತಿಗಳಿದ್ದಾವೆ. ಈ ಕರ್ನಾಟಕ ರಾಜ್ಯವು ಕಾಫಿ ಬೆಳೆ ಕ್ಷೇತ್ರ ಮತ್ತು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿದೆ. ಈ ಬೆಳೆಯಲ್ಲಿ ದಿನೇ ದಿನ ಉತ್ಪಾದನೆಯಾಗುವ ಮಟ್ಟದಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಿದೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಅವುಗಳಲ್ಲಿ ಪ್ರಮುಖವಾದವುಗಳು ಯಾವೆಂದ್ರೆ, ಈ ಕಾಫಿಯನ್ನ ಆಗಾಗ ವಿವಿಧ ಹಂತಗಳಲ್ಲಿ ಬಾಧಿಸುವ ಕೀಟಗಳು. ಈ ಕಾಫಿ ಬೆಳೆಯನ್ನ ಹಲವಾರು ಕೀಟಗಳು ಬಾಧಿಸ್ತವೆ. ಅದರಲ್ಲಿ ಕೆಲವು ಪ್ರಮುಖ ಕೀಟಗಳ ಬಗ್ಗೆ ನಾನು ಇವತ್ತು ತಮಗೆ ಮಾಹಿತಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಪ್ರಥಮವಾಗಿ ಬಿಳಿ ಕಾಂಡ ಕೊರಕ. ಈ ಬಿಳಿ ಕಾಂಡ ಕೊರಕ ಕೀಟವು ಸಾಮಾನ್ಯವಾಗಿ ಕಾಫಿ ಬೆಳೆಗೆ ಮಾರಕ ಕೀಟ ಅಂತಾನೆ ಹೇಳ್ತೀವಿ. ಅರೇಬಿಕಾ ಕಾಫಿಯಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡ್ತದೆ. ಈ ಒಂದು ಕೀಟದ ಪ್ರೌಢ ದುಂಬಿಗಳು ಸಾಮಾನ್ಯವಾಗಿ ಉದ್ದವಾಗಿರ್ತವೆ, ಕಪ್ಪು ಕಂದು ಬಣ್ಣದಿರ್ತವೆ ಮತ್ತು ಉದ್ದೇ ಮೀಸೆಯನ್ನು ಹೊಂದಿರ್ತವೆ. ಆಮೇಲೆ ಮೈ ಮೇಲೆ ಹಲವಾರು ಕಪ್ಪು ಗುರುತುಗಳನ್ನು ಹೊಂದಿರ್ತವೆ. ಈ ಕಡಿಮೆ ಮಳೆ ಬೀಳುವ ಪ್ರದೇಶ ಮತ್ತು ಸರಿಯಾಗಿ ನೆರಳನ್ನು ಕಾಪಾಡಿಕೊಳ್ಳದ ಈ ಕಾಫಿ ತೋಟಗಳಲ್ಲಿ ಈ ಒಂದು ಕೀಟದ ಹಾವಳಿ ಜಾಸ್ತಿಯಾಗಿ ಕಾಣಿಸ್ತವೆ. ಇದರ ನಿರ್ವಹಣೆ ಬೇರೆ ಕೀಟಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಈ ಕೀಟದ ಮರಿ ಹುಳು ಕಾಂಡವನ್ನು ಕೊರೆದು ಒಳಗೆ ಪ್ರವೇಶಿಸಿದರೆ ಮುಂದೆ ಅಲ್ಲೇ ಒಂದು ಮನೆ ಮಾಡ್ಕೊಂಡಿರ್ತವೆ, ಅಲ್ಲೇ ಹಾನಿ ಮಾಡ್ತಿರ್ತವೆ, ಪೂರ್ತಿ ಗಿಡ ಮಾಡ್ತವೆ. ಆದ್ದರಿಂದ ಅಂಥ ಗಿಡಗಳನ್ನ ಉಳಿಸಲು ನಮ್ಮ ಕಾಫಿ ಬೆಳೆಗಾರರು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವುದು ತುಂಬಾ ಅಗತ್ಯವಾಗಿದೆ. ಈ ಸಾಮಾನ್ಯವಾಗಿ ಈ ಕೀಟಾವಳಿ ವರ್ಷಕ್ಕೆ ಎರಡು ಬಾರಿ ಕಂಡು ಬರ್ತದೆ. ಮೊದಲನೇದು ಬೇಸಿಗೆಯಲ್ಲಿ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲೇ, ಎರಡನೇದು ಚಳಿಗಾಲದಲ್ಲಿ ಅಕ್ಟೋಬರ್ ನಿಂದ ಡಿಸೆಂಬರ್ ತಿಂಗಳಲ್ಲಿ. ಆಮೇಲೆ ಹಾನಿಯ ಲಕ್ಷಣಗಳು ಏನಪ್ಪಾ ಅಂದ್ರೆ, ಈ ಕೀಟದ ಈ ದುಂಬಿಯ ಮರಿ ಹುಳುಗಳು ಕಾಂಡವನ್ನು ಕೊರತಿರ್ತವೆ. ಇದರಿಂದ ಕಾಫಿ ಬಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಗಿಡದ ಎಲೆಗಳು ಸಣ್ಣದಾಗಿ ಸೊರಗಲು ಪ್ರಾರಂಭ ಮಾಡ್ತವೆ, ನಂತರ ಬಾರದಾಗಿರ್ತವೆ. ಆಮೇಲೆ ಕೀಟವು ಕಾಫಿಯ ತೊಗಟೆಯನ್ನು ತಿನ್ನುವುದರಿಂದ ಬಾಧೆಗೊಳಗಾದ ಕಾಫಿಗಳ ತೊಗಟೆಗಳಲ್ಲಿ ನಂತರ ಉಬ್ಬದ ವರ್ತುಲಾಕಾರದ ಅಂದ್ರೆ ಸರ್ಕಲ್ ಸುತ್ತುಗಳು ಕಾಣಿಸುತ್ತವೆ. ಆಮೇಲೆ ಮರಿ ಹುಟ್ಟು ಬೆಳೆದಂತೆಲ್ಲ ಕಾಣದ ಒಳಭಾವವನ್ನು ಸುರನ್ನ ತೋಡಿ ಒಳಗಡೆ ಸೇರ್ತವೆ. ಇದರಿಂದ ಹೊರಗಡೆ ತೊಗಟೆಯಲ್ಲಿ ಕೊರೆದ ಸಣ್ಣ ರಂಧ್ರಗಳನ್ನು ನಾವು ಕಾಣಬಹುದು. ಮುಂದೆ ಕಾಫಿ ಬೆಳೆದ ಇದ್ದರೂ ಹೆಚ್ಚಾಗಿ ಆ ಭಾಗ ಏನಂತ ಕಾಫಿ ಬೆಳೆ ಬಟ್ ಏನಂದ್ರೆ ಆ ಒಂದು ರಂಧ್ರ ಇರಲಿ ಒಂಥರ ಟೋಲ್ ಟೋಲ್ ತರ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಕಾಫಿ ಇಳಿದರ ಮೇಲೆ ಈ ಪರಿಣಾಮ ಬೀರುತ್ತೆ, ಯಾಕಂದ್ರೆ ಆಹಾರ ಮತ್ತು ನೀರಿನ ಸಂಚಾರಕ್ಕೆ ಸ್ವಲ್ಪ ಅಡಚಣೆ ಆಗುತ್ತೆ. ಆಮೇಲೆ ಈ ಬಾಧೆಗೆ ಸುತ್ತದ ಕಾಫಿ ಬೆಳೆ ಕ್ರಮೇಣ ಏನಾಗುತ್ತೆ ಅಂದ್ರೆ ರೈತರು ಸರಿಯಾಗಿ ನಿರ್ವಹಣಾ ಕ್ರಮ ತಗೊಂಡಿಲ್ಲ ಅಂದ್ರೆ ಸತ್ತು ಹೋಗ್ತಾರೆ. ಸೊ ಇದು ಒಂದು ಹಾನಿಯ ಲಕ್ಷಣ. ಇನ್ನು ನಿರ್ವಹಣಾ ಕ್ರಮ ಹೇಗ್ ಮಾಡಬೇಕು ಅಂದ್ರೆ, ನೆರಳು ಕಡಿಮೆ ಇರುವ ತೋಟದಲ್ಲಿ ಈ ಕೀಟದ ಹಾವಳಿ ಸಾಮಾನ್ಯವಾಗಿ ಅಧಿಕವಾಗಿರ್ತದೆ. ಆದ್ದರಿಂದ ಸಮತಟ್ಟಾದ ನೆರಳನ್ನ ಒಂದು ಸಮವಾದ ನೆರಳನ್ನ ಕಲಿಸಬೇಕಾಗುತ್ತದೆ. ಆಮೇಲೆ ಶೇಕಡ 60-70 ನೆರಳು ಬೇಕು. ಆಮೇಲೆ ಬಾಧೆ ಒಳಗಾದ ಗಿಡಗಳನ್ನ ಗುರುತಿಸಿ ಬಾಧೆ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ, ತುಂಬಾ ತೂತುಗಳಿದಾವೆ ಅಂತ ಇಟ್ಕೊಳ್ಳಿ, ಅಂತ ಗಿಡನ ನಾವು ಅದನ್ನ ಕಿತ್ತು ನಾಶ ಮಾಡಲು ತುಂಬಾ, ಯಾಕೆಂದ್ರೆ ಒಂದ ಗಿಡದಿಂದ ಇನ್ನೊಂದು ಗಿಡಕ್ಕೆ ಈ ಕೀಟ ಹರಡೋ ಜಾಸ್ತಿ ಇರ್ತದೆ. ಆಮೇಲೆ ಕಾಫಿ ಗಿಡದ ತೊಗಟೆಗಳನ್ನು ಉಜ್ಜುವುದರಿಂದ ಉಜ್ಜಬೇಕು, ಕೀಟಕ್ಕೆ ಮೊಟ್ಟೆಗಳನ್ನು ಇಡಲು ಅನುಕೂಲಕರ ಸ್ಥಳ ಸಿಗದೇ ಇದ್ದ ಮಾಡ್ಬೋದು. ಸ್ವಲ್ಪ ಕಾಫಿ ಗಿಡ ರಫ್ ಇದ್ರೆ ಏನಾಗುತ್ತೆ, ಮೊಟ್ಟೆ ಇರ್ತದೆ, ಅದನ್ನ ಉಜ್ಜಿ ಸ್ವಲ್ಪ ನೈಸ್ ಮಾಡಿದ್ರೆ ಮೊಟ್ಟೆ ಇಡಕ್ಕಾಗಲ್ಲ, ಅದೊಂದು ಮಾಡ್ಬೋದು. ಆಮೇಲೆ ಈ ಪ್ರೌಢ ಕೀಟವನ್ನು ಆಕರ್ಷಿಸಿ ಸಾಮಾನ್ಯವಾಗಿ ಲಿಂಗಾಕರ್ಷಕ ಬಲೆ ಇರ್ತವೆ. ಎಕರೆಗೆ ಸಾಮಾನ್ಯವಾಗಿ 8-10 ಬಲೆಗಳನ್ನ ಅಳವಡಿಸಿ ಆ ದುಂಬೆಗಳನ್ನ ಸೆರೆ ಹಿಡಿದು ನಾವು ನಾಶ ಮಾಡ್ಬೋದು. ಈ ಕೀಟದ ಹಾವಳಿ ತಪ್ಪಿಸಲಿಕ್ಕೆ ನಾವು ಗೋಣೆ ಚೀಲವನ್ನ ಕಾಫಿ ಗಿಡದ ತೋಟಿಗೆ ಸುತ್ತುವುದರೂ ಸಹ ಈ ಕೀಟದ ಹಾವಳಿಯನ್ನ ತಪ್ಪಿಸಬಹುದಾಗಿದೆ. ಮತ್ತು ಬಿಳಿ ಕಾಂಡ ಕೊರಕದ ಹತ್ತೊಟ್ಟಿಗೆ ಕೀಟನಾಶಕ ಬಳಸುವ ಮೊದಲು ಯಾವ ಭಾಗದಲ್ಲಿ ಹೆಚ್ಚು ಈ ಕೀಟ ಬಾಧೆ ಗಿಡಗಳು ಕಂಡು ಬಂದಿವೆ ಅಂತ ಜಾಗದಲ್ಲಿ ಮತ್ತು ನೆರಳು ಕಡಿಮೆ ಇರುವ ಭಾಗ ಹಾಗೂ ತೋಟದ ಸುತ್ತಲೂ ಸಿಂಪಡಣೆ ಮಾಡಲು ತುಂಬಾ ಅಗತ್ಯ. ಮತ್ತು ಕೀಟದ ಬಾಧೆ ಕಡಿಮೆ ಹಂತದಲ್ಲಿದೆ ಅಂತ ಇಟ್ಕೊಳ್ಳಿ, ಆವಾಗ 5% ಬೇವಿನ ಬೀಜದ ಕಷಾಯ ಅಥವಾ ಪ್ರತಿ ಲೀಟರ್ ನೀರಿಗೆ ಬೇವಿನ ಆಧಾರಿತ ಕೀಟನಾಶಕ ಯಜಾಳ ರಕ್ಷಿಂಟ್ ಅಂತ ಒಂದು ಪಿಕೆಎಂ ಅಂತ ಇದೆಯಲ್ಲ, ಸೊ 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಜರ್ಸಿ ಸಿಂಪಡಿಸಬಹುದು. ಅಕಸ್ಮಾತ್ ಬಾಧೆ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ, ಆವಾಗ ಮಾರ್ಚ್ ಏಪ್ರಿಲ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಈ ಹುಳು ಬಾಧಿತ ಕಾಂಡವನ್ನ ನೋಡ್ಬಿಟ್ಟು ಅದನ್ನ ಕತ್ತರಿಸಿ ಆ ಭಾಗಕ್ಕೆ ಏನ್ ಮಾಡ್ಬೇಕು ಅಂದ್ರೆ 5 ಮಿಲಿ ಕ್ಲೋರೋಫೈರಿಫಾಸ್ ಸಿಪ್ಪತ್ತಿ ಇಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ಗಿಡದ ಕಾಂಡ ಮತ್ತು ದಪ್ಪ ರೆಂಬೆಗೆ ಸಿಪ್ಪಡಿಸಬೇಕು. ಮತ್ತೆ ಇದೇ ಕೀಟನಾಶಕವನ್ನು ಆ ಕಾಂಡದ ಮೇಲೆ ಒಂದ್ ಸ್ವಲ್ಪ ಲೇಪನ ಮಾಡ್ಲಿಕ್ಕೆ ಉಪಯೋಗಿಸಬೇಕು. ಸೊ ಇದು ಬಿಳಿ ಕಾಂಡ ಕೊರದ ಬಗ್ಗೆ ಮಾಹಿತಿ. ಇನ್ನು ಕಾಫಿ ಸಣ್ಣ ಕಾಂಡ ಅಂದ್ರೆ ಕೊರಕ ಅಂತೇವೆ, ಇದು ಸಾಮಾನ್ಯವಾಗಿ ರುಬಷ್ಟ ಕಾಫಿಯಲ್ಲಿ ಹೆಚ್ಚು ಬಾಧೆಯನ್ನು ಉಂಟು ಮಾಡ್ತವೆ. ಪ್ರೌಢ ಗುಂಡುಗಳು ಕಡು ಕಂದು ಬಣ್ಣ ಅಥವಾ ಕಪ್ಪು ಬಣ್ಣವನ್ನ ಹೊಂದಿರ್ತವೆ. ಆಮೇಲೆ ಚಿಕ್ಕದಾಗಿದ್ದು ಸಿಲಿಂಡರ್ ಆಕಾರದಲ್ಲಿ ಇರ್ತವೆ. ಇದು ಸಾಮಾನ್ಯವಾಗಿ 3 ಮಿಲಿಮೀಟರ್ 3.5 ಮಿಲಿಮೀಟರ್ ಉದ್ದ ಇರ್ತವೆ. ದೇಹದ ತುಂಬಾ ಕರೆಕ್ಟ್ ಆಗಿ ಹೋಗೋದ್ರ ಮಧ್ಯೆ ಚಿಕ್ಕದಾದ ಕೂದಲುಗಳಿರ್ತವೆ. ಇನ್ನು ಇದರ ಹಾನಿಯ ಲಕ್ಷಣ ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಮರಿಗಳು ಹಸಿರು ಮೆತ್ತಗಿನ ಬರ್ತವೆ, ಎಲ್ಲೆಲ್ಲ ಹಸಿರು ಮೆತ್ತಗಿನ ರಂಧ್ರ ಇರ್ತವೋ ಆ ರಂಧ್ರ ಬರ್ತವೆ. ಈ ಕೀಟವು ರಂಧ್ರಗಳ ಒಳಗಡೆ ದುಂಡಾದ ಸಣ್ಣ ಸಣ್ಣ ರಂಧ್ರಗಳ ಸುರಂಗನ ಕೊರಿತವೆ, ಅಲ್ಲಿ ತಿನ್ನೋಕ್ ಸ್ಟಾರ್ಟ್ ಮಾಡ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ ಆ ಒಂದು ರೆಂಬೆ ಆಹಾರದ ಪೂರೈಕೆಯಲ್ಲಿ ಅಡಚಣೆ ಆಗ್ತದೆ, ಯಾಕಂದ್ರೆ ತೂತುಗಳಾಗ್ತವೆ. ಇದರಿಂದ ಕ್ರಮೇಣವಾಗಿ ಆಹಾರ ಪೂರೈಕೆ ನಿಂತು ಹೋಗೋದ್ರಿಂದ ರೆಂಬೆಗಳು ಒಣಗಿ ಹೋಗಲಿಕ್ಕೆ ಪ್ರಾರಂಭ ಆಗ್ತವೆ. ಆಮೇಲೆ ಬಾಧಿತ ರೆಂಬೆಗಳಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳನ್ನ ನಾವು ಕಾಣಬಹುದು. ಕ್ರಮೇಣವಾಗಿ ಬಾಧಿತ ಭಾಗಗಳು ಹಳದಿಯಾಗಿ ನಿಧಾನವಾಗಿ ನಾವು ಸರಿಯಾಗಿ ಇಂಥ ನಿರ್ವಹಣೆ ಕ್ರಮ ತಗೊಂಡಿಲ್ಲ ಅಂದ್ರೆ ಸತ್ತೋಗ್ಬಿಡ್ತವೆ. ಇದರ ನಿರ್ವಹಣೆ ಕ್ರಮ ಏನಪ್ಪಾ ಅಂದ್ರೆ, ರಂಧ್ರ ಕೊರೆಯುವ ಹುಳುವಿನ ಬಾಧೆಗಳಾದ ತೊಂದರೆಗಳನ್ನ ಮಾರ್ಚ್ ಏಪ್ರಿಲ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕತ್ತರಿಸಿ ಸುಡ್ಬೇಕು. ಎಲ್ಲೆಲ್ಲಿ ಈ ತರ ರಂಧ್ರ ಇರುತ್ತೋ ಅಂತ ರೆಂಬೆಗಳನ್ನ ಕತ್ತರಿಸಿ ಸುಟ್ಬಿಡ್ಬೇಕು. ಅದರಲ್ಲಿ ಹುಳ ಇದ್ರೆ ಹುಳನ್ನು ಸುಡ್ಬಿಡ್ಬೇಕು. ಆಮೇಲೆ ತೆಳುವಾದ ನೆರಳನ್ನು ಒದಗಿಸೋದ್ರಿಂದ, ಸ್ವಲ್ಪ ಮುಟ್ಟಿ ನೆರಳನ್ನ ಒದಗಿಸೋದ್ರಿಂದ ಮತ್ತು ನೀರು ಬಸಿದು ಹೋಗುವಂತೆ ಮಾಡಿ ವಾತಾವರಣದಲ್ಲಿ ತೇವಾಂಶ ಕಡಿಮೆ ಮಾಡೋದ್ರಿಂದಲೂ ಸಹ ಈ ಕೀಟದ ಹಾವಳಿಯನ್ನ ಕಡಿಮೆ ಮಾಡಬಹುದು. ಮತ್ತು ಬಾಧೆ ಕಡಿಮೆ ಇತ್ತು ಅಂತ ಇಟ್ಕೊಳ್ಳಿ, 5% ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕವಾದ ಅದಾಡ ರಕ್ತಿನನ್ನ 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಲ್ಲಿ ಆ ಜಾಗದಲ್ಲಿ ಸಿಂಪಡಣೆ ಮಾಡಬೇಕು. ಅಥವಾ ಬಾಧೆ ಜಾಸ್ತಿ ಆಯ್ತು ಅಂದ್ರೆ ರಾಸಾಯನಿಕ ಕೀಟನಾಶಕವಾದ 2 ಮಿಲಿ ಕ್ವಿನಾಲ್ಫಾಸ್ 25 ಇಸಿ ಅಥವಾ 2 ಮಿಲಿ ಕ್ಲೋರೋಫೈರಿಫಾಸ್ 20 ಇಸಿನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಎಕರೆಗೆ 200-250 ಲೀಟರ್ ಅಂತೆ ಸಿಂಪಡಿಸಬೇಕು. ಇನ್ನು ಇನ್ನೊಂದು ಪ್ರಮುಖವಾದ ಕೀಟ ಏನಂದ್ರೆ ಕಾಫಿಯ ಕಾಯಿ ಕೊರಕ ಅಂತ ಬೆರಿ ಬೋರರ್ ಅಂತ. ಇದು ಸಾಮಾನ್ಯವಾಗಿ ಕಾಫಿ ಅತ್ಯಂತ ಹಾನಿಕಾರಕ ಕೀಟವಾಗಿದೆ, ಯಾಕಂದ್ರೆ ಕಾಫಿ ಬೆರಿನೇ ಅದು ತಿಂತವೆ. ಸಾಮಾನ್ಯವಾಗಿ ಎಲ್ಲಾ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಈ ಒಂದು ಕಾಫಿಯ ಕಾಯಿ ಕೊರಕ ಅಥವಾ ಬೆರಿ ಬೋರರ್ ಅಂತ ಹೇಳ್ತೀವಲ್ಲ ಅದು ಕಂಡು ಬರ್ತದೆ. ಇದು ಪ್ರೌಢ ಕೀಟಗಳು ಕಪ್ಪು ಬಣ್ಣದ ದುಂಬಿಗಳಾಗಿರ್ತವೆ, ಸಿಲಿಂಡರ್ ಆಕಾರ ಹೊಂದಿದೆ, ಮೈ ಮೇಲೆಲ್ಲ ಒತ್ತಾಗಿ ಕಪ್ಪು ಕೂದಲುಗಳನ್ನು ಹೊಂದಿರ್ತದೆ ಮತ್ತು ತಲೆ ಸ್ವಲ್ಪ ಕೆಳಗೆ ಬಾಗಿರ್ತವೆ. ಅಂದ್ರೆ ಇದು ನಾನು ಪತ್ತೆ ಹಚ್ಚಕ್ಕೋಸ್ಕರ ಈ ಒಂದು ಲಕ್ಷಣಗಳನ್ನು ಹೇಳ್ತಾ ಇದ್ದೀನಿ. ಈ ಕೀಟದ ಬಾಧೆಯಿಂದ ಮುಂದಿನ ಸಾಲಿನ ಫಸಲು ಮತ್ತು ಕಾಫಿ ಬಳಕೆ ತೀವ್ರ ಹಾನಿಯಾಗುವ ಸಾಧ್ಯತೆ ಇರುತ್ತೆ. ಈ ಕೀಟದ ಬಾಧೆ ಎಲ್ಲಿ ಇರುತ್ತೆ ಅಲ್ಲೆಲ್ಲ ಫಸಲಿಗೆ ತುಂಬಾ ಹಾನಿ ಆಗ್ತವೆ. ಈ ಕೀಟದ ಬಾಧೆಯನ್ನು ತಡೆಗಟ್ಟಲು ನಾವು ಸೂಕ್ತ ನಿರ್ವಹಣಾ ಕ್ರಮವನ್ನ ಸರಿಯಾದ ಟೈಮ್ ಅಲ್ಲಿ ತಗೊಂಡು ಕಾಫಿ ಬೆಳೆಯನ್ನ ಇಳುವರಿಯನ್ನ ಕಾಪಾಡ್ಕೋಬೇಕಾಗಿದೆ. ಹಾನಿಯ ಲಕ್ಷಣ ಏನಪ್ಪಾ ಅಂದ್ರೆ ಕಾಫಿ ಕಾಯಿ ಕೊರಕ ಕೀಟದ ಬಾಧೆಗೆ ಬಲಿಯುವ ಹಾಗೂ ಬಲಿತ ಕಾಯಿಗಳು ಸಾಮಾನ್ಯವಾಗಿ ಹಾನಿಗೆ ತುತ್ತಾಗ್ತವೆ. ಈಗ ಬಲಿತಾ ಇರ್ತವೆ ಅಥವಾ ಬಲ್ತೋಗಿರ್ತವೆ, ಇದೆರಡು ಕಾಯಿಗಳು ನಮ್ಮ ತುತ್ತಾಗ್ತವೆ. ಪ್ರಾರಂಭದಲ್ಲಿ ಏನ್ ಮಾಡ್ತವೆ ಅಂದ್ರೆ ಕೀಟವು ಬಲಿಯುವ ಹಾಗೂ ಬಲಿತ ಕಾಯಿಗಳ ಮೂಲಕ ನಿಧಾನ ಒಳಗಡೆ ಹೋಗ್ತವೆ ಈ ಕೀಟ ತೂತ್ ಮಾಡ್ಕೊಳ್ಳೋ. ಇದರಿಂದ ಬಾಧೆ ಒಳಗಾದ ಕಾಫಿ ಕಾಯಿಗಳ ಮುಂಭಾಗದಲ್ಲಿ ಒಣಗಿನ ಕೊರತೆಗಳ ರಂಧ್ರ ನೀವು ನೋಡ್ಬೋದು. ನಂತರ ಕಾಯಿಯ ಒಳಕ್ಕೆ ಈ ಹುಳಗಳು ಹೋಗಿ ಒಳಗಿನ ಸಾರ ಅಥವಾ ತಿಳಿಗಳನ್ನ ತಿಂದ್ಬಿಟ್ಟು ಹಾಳು ಮಾಡ್ತವೆ. ಕೆಲವು ಸಂದರ್ಭದಲ್ಲಿ ಈ ಕೀಟದ ಬಾಧೆ ಎಷ್ಟು ಜಾಸ್ತಿ ಇರ್ತವೆ ಅಂದ್ರೆ ಶೇಕಡ 30-80% ಕಾಯಿಗಳು ತೂತ್ ತೂತಾಗಿ ಹಾನಿ ಮಾಡೋದ್ರೆ ನಮ್ಗೆ ಕಾಫಿ ತೋಟದಲ್ಲಿ ಕಂಡು ಬರ್ತವೆ. ಒಮ್ಮೆ ಕಾಫಿ ತೋಟಗಳಿಗೆ ಇದು ಬಾಧೆ ಪ್ರಾರಂಭ ಮಾಡ್ತು ಅಂದ್ರೆ ಆ ತೋಟವನ್ನ ಪ್ರತಿ ಸಲನು ತೀರಿಸ್ತಾನೆ ಇರ್ತವೆ. ಈ ಕೀಟದ ಬಾಧೆ ಇರ್ತಕ್ಕಂಥ ಕಾಫಿ ತೋಟದಲ್ಲಿ ಗುಣಮಟ್ಟದ ಕಾಫಿ ಬೆಳೆ ರೈತರಿಗೆ ಸಿಗಲ್ಲ, ಯಾಕಂದ್ರೆ ತೂತ್ ತೂತಿರೋದ್ರಿಂದ ಮಾರ್ಕೆಟ್ ಅಲ್ಲಿ ಇದರ ವ್ಯಾಲ್ಯೂ ಕಡಿಮೆ ಆಗ್ತದೆ. ಹಾಗಾಗಿ ರೈತರಿಗೆ ಗಣನೀಯ ಮಟ್ಟದಲ್ಲಿ ನಷ್ಟವನ್ನು ಉಂಟು ಮಾಡುವ ಕೀಟ ಕಾಫಿಯ ಕಾಯಿ ಕೊರಕ ಅಥವಾ ಕಾಫಿ ಬೆಳೆ ಬೋರರು. ಈ ನಿರ್ವಹಣಾ ಕ್ರಮ ಏನಂದ್ರೆ ಈ ಗಿಡಗಳಲ್ಲಿರುವ ಅಕಾಲಿಕ ಕಾಯಿ ಮತ್ತು ಹಿಂದಿನ ವರ್ಷ ಕುಯ್ದೇ ಉಳಿದುಕೊಂಡಿರುವ ಕಾಯಿಗಳನ್ನ ನಾವು ಪೂರ್ತಿಯಾಗಿ ಕಿತ್ತು ನಾಶ ಮಾಡ್ಬೇಕು, ಯಾಕಂದ್ರೆ ಇಂಥ ಒಂದು ಕಾಯಿಯನ್ನ ಇವು ಜಾಸ್ತಿ ಬಾಧಿಸ್ತವೆ. ಆಮೇಲೆ ಕಾಫಿ ಕೊಯ್ಲು ಮುಗಿದ ನಂತರ ಗಿಡಗಳಲ್ಲಿ ಎಲ್ಲೆಲ್ಲಿ ಉಳ್ಕೊಂಡಿರ್ತಾವೋ ನೆಲದಲ್ಲಿ ಎಲ್ಲೆಲ್ಲಿ ಹಂಗೆ ಬಿದ್ದಿರ್ತಾವೋ ಅದನ್ನೆಲ್ಲ ಆಸ್ತಿ ನಾಶಪಡಿಸ್ಬೇಕು, ಇಲ್ಲಾಂದ್ರೆ ಅಲ್ಲಿ ಈ ಹುಳಗಳ ಬಾಧೆ ಕಂಡು ಬರೋದು ಜಾಸ್ತಿ. ಮತ್ತು ಹಣ್ಣುಗಳನ್ನು ಕೊಯ್ಲು ಮಾಡುವಾಗ ನೆಲದ ಮೇಲೆ ಸಾಮಾನ್ಯವಾಗಿ ಕೊಯ್ಲಿನ ಚಾಪೆ ಪಿಕ್ಕಿಂಗ್ ಮ್ಯಾಟ್ ಅಂತ ಹೇಳ್ತೀವಿ ಅಥವಾ ಪಾಲಿಥಿನ್ ಹಾಳೆಗಳನ್ನ ಹರಡಿ ಹಣ್ಣುಗಳ ನೆಲಕ್ಕೆ ಬೀಳದಂತೆ ನಾವು ತಡೆಗಟ್ಟೋದು ತುಂಬಾ ಉತ್ತಮ. ಮತ್ತು ಗಿಡಗಳಲ್ಲಿ ಯಾವುದೇ ಹಣ್ಣನ್ನು ಉಳಿಸದೇನೆ ಪೂರ್ತಿಯಾಗಿ ಕೊಯ್ಲು ಮಾಡ್ಬೇಕು. ನಾವು ಕೊಯ್ಯುವಾಗ ಕಾಫಿ ಗಿಡದಲ್ಲಿ ಹಣ್ಣು ಉಳಿಸಬಾರ್ದು. ಈ ಉಳಿಸಿದ್ರೆ ಏನಾಗುತ್ತೆ ಅಂದ್ರೆ ಈ ಕೀಟಗಳು ಅಲ್ಲೋಗಿ ತಮ್ಮ ಆಸರೆಯನ್ನ ಪಡ್ಕೊಳ್ತವೆ ಮತ್ತು ಮುಂದಿನ ಒಂದು ಬೆಳೆಗೆ ಹಾನಿ ಜಾಸ್ತಿ ಆಗ್ತವೆ. ಹಾನಿ ಒಳಗಾದ ಕಾಫಿ ಹಣ್ಣುಗಳನ್ನ ಸಾಮಾನ್ಯ ಕುದಿ ನೀರಿಂದ 2 ನಿಮಿಷಗಳವರೆಗೆ ಅದ್ದಿ ತೆಗೆದು ಒಣಸುವುದು ಅವಶ್ಯಕ, ಯಾಕಂದ್ರೆ ಈ ಹುಳ ಒಳಗಡೆ ಇರೋದ್ರಿಂದ ಅದನ್ನ ಸಾಯಿಸ್ಬೋದು. ಆಮೇಲೆ ಬಾಧೆ ಒಳಗಾದ ಕಾಫಿಯನ್ನ ಪ್ರತ್ಯೇಕವಾಗಿ ನಾವು ಶೇಖರಿಸಬೇಕು, ಎಲ್ಲೆಲ್ಲಿ ತೂತಿರುತ್ತೋ ಒಳ್ಳೆ ಬಂದು ಕಾಫಿ ಜೊತೆ ಇಡಬಾರ್ದು. ಮತ್ತು ಈ ತರ ಮಾಡೋದ್ರಿಂದ ಆರೋಗ್ಯಕರವಾದ ಕಾಫಿ ಕಾಯಿ ಮತ್ತು ಬಾಧೆ ಒಳಗಾದ ಕಾಫಿ ಕಾಯಿಯನ್ನ ಸಪರೇಟ್ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಅದರ ಒಂದು ಬಾಧೆಯನ್ನ ಕಡಿಮೆ ಮಾಡಬಹುದು. ಆಮೇಲೆ ಕಾಫಿ ತೋಟದಲ್ಲಿ ಸೂಕ್ತವಾದ ಕ್ರಿಯೆಗಳನ್ನು ಒದಗಿಸಬೇಕು. ಮತ್ತು ಕಾಫಿ ಕೊಯ್ಲಿನ ಸಮಯದಲ್ಲಿ ಅಂತರ್ದಿನಗಳಲ್ಲಿ ಕಾಯಿ ಕೊರಕವನ್ನು ಆಚರಿಸಲು ಸಾಮಾನ್ಯವಾಗಿ ಎಕರೆಗೆ 20 ಬ್ರೋಕ್ ಎಂಬ ಲಿಂಗಾಕರ್ಷಕ ಬಲೆಗಳನ್ನ ಸಾಮಾನ್ಯವಾಗಿ ಅಳವಡಿಸಲಾಗ್ತದೆ. ಅಕಸ್ಮಾತ್ತಾಗಿ ಕಾಫಿ ತೋಟದಲ್ಲಿ ಆರಂಭದ ಹಂತಲಿಟ್ಟು ಬೇರೆ ಒಂದು ದೂರವಂತ ಹೇಳ್ತೀವಲ್ಲ ಬೆರಿ ಕಾಯಿ ಕೊರಕ, ನಾವು ಬೇವಿನ ಬೀಜದ ಕಷಾಯ ಅಥವಾ ಅದಾಡಲಿಟ್ಟು ಬೇವಿನ ಆಧಾರಿತ ಕೀಟನಾಶಕವನ್ನು 2 mg/L ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಈಗ ಬಾಧೆ ಜಾಸ್ತಿ ಆಯ್ತು ಅಂತಂದ್ರೆ 2 mg/L 20 cc ಅಥವಾ 2 mg/L 40 cc ಅಥವಾ 2 mg/L 25 cc ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರ ಅಥವಾ ಅಕ್ಟೋಬರ್ ತಿಂಗಳ ಮೊದಲನೇ ವಾರಕ್ಕೆ ಒಂದು ಎಕರೆಗೆ 200-250 ಲೀಟರ್ನಂತೆ ಒಂದು ಅಂಟು ದಾವಣವನ್ನು ಮಿಶ್ರಣ ಮಾಡಿ ಸಿಂಪಡಿಸಬೇಕು. ಇದರಿಂದ ಇರುವ ಹಾನಿಯನ್ನ ಮತ್ತು ಮುಂದೆ ಬರುವ ಹಾನಿಯನ್ನ ತಡೆಗಟ್ಟಬಹುದು. ಇದಿಷ್ಟು ಪ್ರಮುಖವಾದ ಕೀಟ. ಇದಲ್ಲದೇನೆ ಕೆಂಪು ಕೊರಕ ಅಂತ ಒಂದು ಬರುತ್ತೆ. ಸಾಮಾನ್ಯವಾಗಿ ಕೆಂಪು ಕೊರಕ ಕೀಟ ಏನ್ ಮಾಡ್ತಾವೆ ಅಂದ್ರೆ ಪ್ರೌಢ ಕೀಟ ಪತಂಗಗಳು ಏನ್ ಮಾಡ್ತಾವೆ ಅಂದ್ರೆ ಕಿತ್ತಳೆ ಕೆಂಪು ಬಣ್ಣದಿರ್ತವೆ ಮತ್ತು ಮಧ್ಯಭಾಗ ಹತ್ತಿರಿರ್ತವೆ. ಈ ಒಂದು ಕೆಂಪು ಕೊರಕ ಲೆಪಿಡಾಪ್ಟರ್ ಗುಂಪು ಸೇರಿದೆ. ಮರಿ ಹುಳುಗಳು ಕಾಂಡಗಳನ್ನ ಅಥವಾ ರೆಂಬೆಗಳನ್ನ ಕೊರೆದು ಹಾನಿ ಮಾಡ್ತವೆ. ಆಮೇಲೆ ಬಾಧಿತ ರೆಂಬೆ ಮತ್ತು ಕಾಂಡಗಳು ಏನಾಗ್ತವೆ ಅಂದ್ರೆ ಸೊರಗಿ ಸತ್ತುವುದಾಗಿ ಕಾಣಿಸ್ತವೆ. ಆಮೇಲೆ ಗಿಡಗಳನ್ನು ಜಾಸ್ತಿ ಸಂಖ್ಯೆಯಲ್ಲಿ ಬಾಧಿಸಿದ್ರೆ ಗಿಡ ಪೂರ್ತಿ ಸತ್ತು ಹೋಗ್ತವೆ. ಆಮೇಲೆ ಬಾಧಿತ ರೆಂಬೆ ಮತ್ತು ಕಾಂಡಗಳಲ್ಲಿ ಗುಲಾಬಿ ಸಂಖ್ಯೆಗಳನ್ನ ನಾವು ನೋಡ್ಬೋದು. ಇದರ ನಿರ್ವಹಣೆ ಹೇಗ್ ಮಾಡ್ತದೆ ಅಂದ್ರೆ ಬಾಧಿತ ರೆಂಬೆ ಮತ್ತು ಕಾಂಡಗಳ ಎಲ್ಲಿ ಇರ್ತಾವೋ ಅದನ್ನ ಕೀಟ ಸಹಿತ ಕಿತ್ತು ನಾಶಪಡಿಸಬೇಕು. ಆಮೇಲೆ ರೆಂಬೆಗಳನ್ನು ಅಲ್ಲಲ್ಲಿ ಎಲ್ಲಿ ಬಾಧೆ ಇರ್ತಾವೋ ಅದನ್ನ ಕತ್ತರಿಸಿ ನೆರಳೆ ನಿರ್ವಹಣೆ ಮಾಡಬೇಕು. ಮತ್ತು ಬೆವೇರಿಯ ದೃಷ್ಟಿಯಾದ ಕೀಟನಾಶಕ ಶಿಲೀಂಧ್ರವನ್ನ 2 g/L ನೀರಿಗೆ ಬೆರೆಸಿ ಸಾಯಂಕಾಲ ಟೈಮು ಸಿಂಪಡಣೆ ಮಾಡೋದ್ರಿಂದ ಈ ಕೀಟದ ಹಾನಿಯನ್ನ ಕಡಿಮೆ ಮಾಡಬಹುದು. ಮತ್ತು ಬಾಧೆ ಕಡಿಮೆ ಇದ್ದ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕ ಅಥವಾ ಬೇರೆ ಯಾವ್ದಾದ್ರು ಬೇವಿನ ಆಧಾರಿತ ಕೀಟನಾಶಕವನ್ನ ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಪಾದೆ ಜಾಸ್ತಿ ಆಯ್ತು ಅಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ಎರಡು ಮಿಲಿ ಕ್ಲೋರಲ್ ಪಾಸ್ 25 ಇಸಿ ಅಥವಾ ಎರಡು ಮಿಲಿ ಕ್ಲೋರೋಸೈಡ್ ಪಾಸ್ 20 ಇಸಿ ಅಥವಾ ಎರಡು ಮಿಲಿ ಮೆಲಾಕ್ಸಾನ್ 50 ಇಸಿನ ಪ್ರತಿ ಲೀಟರ್ ನೀರಿಗೆ ತೆರೆಸಿ ಸಿಂಪಡಿಸಬೇಕು. ಇದಲ್ಲದೆ ಈ ಹಸಿರು ಶಲ್ಕ ಕೀಟ ಇರ್ತವೆ, ರಸಹೀರ ಕೀಟ ಮತ್ತು ಕಂದು ಶಲ್ಕ ಕೀಟ ಅಂತ ಇರ್ತವೆ. ಈ ಶಲ್ಕ ಕೀಟಗಳು ಏನ್ ಮಾಡ್ತವೆ ಅಂದ್ರೆ ಸಾಮಾನ್ಯವಾಗಿ ಇದರ ಪಾದೆ ಬೇಸಿಗೆ ಜಾಸ್ತಿ. ಈ ಕೀಟಗಳು ಚಿಗುರು ಮತ್ತು ಹೃದಯಗಳಲ್ಲಿ ಸಾಮಾನ್ಯವಾಗಿ ಇಟ್ಕೊಂಡು ರಸ ಇರ್ತಾ ಇದಾವೆ. ಆ ಹಾನಿ ಗಿಡದ ಆ ಚಿಗುರು ಭಾಗದಲ್ಲಿ ಮತ್ತೆ ಸಿಡಿದ ಕಡೆಗಳ ಸಮಸ್ಯೆಗಳನ್ನು ನಾವು ಕಾಣ್ತೇವೆ. ಅಂತ ಗಿಡಗಳು ಕ್ರಮೇಣವಾಗಿ ಆಕಾರವನ್ನು ಕಳ್ಕೊಳ್ತವೆ ಮತ್ತು ಹಾನಿ ಒಣಗದ ಈ ಗಿಡಗಳು ಕ್ರಮೇಣವಾಗಿ ಬಾಡಿ ಒಣಗ್ತವೆ. ಆಮೇಲೆ ಏನಾಗುತ್ತೆ ಅಂದ್ರೆ ಬೆಳವಣಿಗೆ ಕುಂಠಿತವಾಗ್ತದೆ. ಇಂಥ ಒಂದು ಕೀಟಗಳನ್ನ ನಿರ್ವಹಣೆ ಮಾಡೋದು ಹೇಗೆ ಅಂದ್ರೆ ಬಾಧಿತ ಭಾಗಗಳನ್ನ ಕತ್ತರಿಸಿ ಸುಡಬೇಕು. ಎಲ್ಲೆಲ್ಲಿ ಬಾಧೆ ಇರ್ತಾ ಅಂತವಾದ ಕೀಟಗಳ ಸಹಿತ ಕಟ್ ಮಾಡಿ ಸುಡಬೇಕು ಮತ್ತು ಬಾಧಿತ ಭಾಗಗಳನ್ನ ಹತ್ತಿ ತಗೊಂಡು ಸೀಮೆಣ್ಣೆ ಎಲ್ಲ ಬಿಟ್ಟು ಆ ಒಂದು ಭಾಗಗಳಿಗೆ ಉಜ್ಜಬೇಕು ಮತ್ತು ಗಿಡಗಳನ್ನು ಸವಿದ ತಕ್ಷಣ ಶೇಕಡ 10 ಹೊಂಗೆ ಎಣ್ಣೆಯನ್ನ ಸವಿದ ಭಾಗಗಳಿಗೆ ಬಳಸುವುದರಿಂದ ಈ ಕೀಟದ ಹಾವಳಿಯನ್ನ ಮುಂದೆ ತಡೆಗಟ್ಟಬಹುದು. ಅಕಸ್ಮಾತ್ ಬಾಧೆ ಕಡಿಮೆ ಇತ್ತು ಅಂದ್ರೆ ಶೇಕಡ 5 ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕವನ್ನ 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಕರೆಸಿ ಸಿಂಪಡಿಸಬಹುದು. ಬಾಧೆ ಜಾಸ್ತಿ ಆಯ್ತು ಅಂದ್ರೆ 2 ಮಿಲಿ ಮೆಲಾಕ್ಸಾನ್ 50 ಇಸಿ ಅಥವಾ 1.7 ಮಿಲಿ ಡೈನಿಟ್ರೇಟ್ 30 ಇಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದಲ್ದೇನೆ ಹಿಟ್ಟುತ್ತಿಗಣೆ ಇದೆ. ಹಿಟ್ಟುತ್ತಿಗಣೆನು ಸಾಮಾನ್ಯವಾಗಿ ಅಲ್ಲಲ್ಲಿ ಕಾಣಿಸ್ಕೊಡ್ತವೆ. ಇದೇನ್ ಮಾಡ್ತವೆ ಅಂದ್ರೆ ಹಿಟ್ಟುತ್ತಿಗಣೆ ಬೆಳ್ಳಿಗೆ ಇರ್ತವೆ, ನೀವು ನೋಡ್ಬೋದು ಒಂಥರ ಹತ್ತಿ ತರ ಕಾಣಿಸ್ತವೆ. ಇದು ಈ ಕಾಫಿ ಗಿಡದ ಎಳೆಯ ಭಾಗಗಳಿಂದ ಅಥವಾ ಗೆಣ್ಣು ಎಳೆಯ ರಂದೆ ಎಲೆ ಹಣ್ಣು ಮತ್ತು ಬೇರುಗಳಿಂದ ರಸವನ್ನ ಹೀರ್ಕೊಂಡು ಗಿಡ ಪೂರ್ತಿ ಒಂಥರ ವೀಕ್ ಆಗುತ್ತೆ, ದುರ್ಬಲಗೊಳ್ತವೆ. ಈ ಅಪ್ಸರ ಮತ್ತು ಪ್ರೌಢ ಕೀಟಗಳು ಸಾಮಾನ್ಯವಾಗಿ ಗುಂಪಾಗಿದ್ದು ಎಳೆ ಭಾಗದಿಂದ ರಸವನ್ನ ಹೀರಿ ಹಾರಿ ಮಾಡ್ತವೆ. ಕ್ರಮೇಣವಾಗಿ ಏನಾಗುತ್ತೆ ಅಂದ್ರೆ ಎಲೆಗಳು ಹರಡಿಕೊಳ್ಳಕ್ಕೆ ತಿರುತ್ತವೆ. ಈ ಕೀಟಗಳು ಒಂಥರ ಸಿಹಿ ಅಂಟಿನ ದ್ರವವನ್ನ ಸಲ್ಲಿಸ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ ಆ ಬಾಧಿತ ಭಾಗದಲ್ಲಿ ಕಪ್ಪು ಬೂಸ್ಟ್ ಬೆಳಿತವೆ, ಕ್ರಮೇಣವಾಗಿ ಇರುವೆಗಳಲ್ಲಿ ಮುಚ್ಕೊಳ್ತವೆ. ಇದರಿಂದ ಏನಾಗ್ತದೆ ಅಂದ್ರೆ ದೃಷ್ಟಿ ಸೃಷ್ಟಿಸುವ ಕ್ರಿಯೆ ಅಡ್ಡವಾಗ್ತವೆ. ಸೊ ಕ್ರಮೇಣ ಗಿಡಗಳ ಬೆಳವಣಿಗೆ ಕುಂಠಿತವಾಗಿ ಮತ್ತು ಗಿಡ ಕ್ರಮೇಣವಾಗಿ ಬಾಧೆ ಜಾಸ್ತಿ ಆಯ್ತು ಅಂದ್ರೆ ಗಿಡಗಳು ಸಾಯ್ತವೆ. ಈ ಕೀಟಗಳ ಎಲೆಗಳ ಭಾಗದಲ್ಲಿ ಹಳದಿ ಚಿಹ್ನೆಯನ್ನ ಕಾಣಬಹುದು ಮತ್ತು ಹೂ ಹರಡುವಾಗ ಮತ್ತು ನಂತರ ಹಣ್ಣುಗಳ ಮೇಲೆ ಈ ಕೀಟಗಳು ಅದೇ ಅಕಸ್ಮಾತ್ ಕಾಣಿಸ್ಕೊಳ್ತು ಅಂದ್ರೆ ಹಣ್ಣುಗಳ ಗಾತ್ರ ಕಡಿಮೆ ಆಗ್ತವೆ ಮತ್ತು ಕ್ರಮೇಣವಾಗಿ ಇಳುವರಿಯಲ್ಲಿ ಕಡಿತ ಉಂಟಾಗ್ತವೆ. ಸಾಮಾನ್ಯವಾಗಿ ಇದು ನಿರ್ವಹಣೆ ಮಾಡ್ಬೇಕು ಅಂದ್ರೆ ತುಂಬಾ ನೆರಳಿರಬಾರ್ದು, ಹಡವಾದ ಒಂದು ಮೀಡಿಯಂ ಪ್ರಮಾಣದಲ್ಲಿ ನೆರಳಿರಬೇಕು ಮತ್ತು ಬಾಧ ಎಲೆ ಮುಗ್ಗು ಮತ್ತು ಹೂಗಳನ್ನ ಕೀಟಗಳ ಸಹಿತ ಕಿತ್ತು ನಾಶ ಮಾಡಿಸ್ಬೇಕು. ಆಮೇಲೆ ಬಾಧೆ ಕಡಿಮೆ ಇತ್ತು ಅಂತ ಅಂದ್ರೆ ನಾವು ಶೇಕಡ ಇದರ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕವನ್ನು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪಡಿಸಬೇಕು. ಮತ್ತು ಮೀನಿನ ಎಣ್ಣೆ ಇರ್ತಲ್ಲ ಫಿಶ್ ಆಯಿಲ್ ರೇಸಿನ ಸೊಪ್ಪ ಅಂತ ರಸಿನ ಸೊಪ್ಪ ಅಂತ ಅಂತೀವಿ, ಅದನ್ನ ಒಂದು 5-6 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಅಕಸ್ಮಾತ್ ಬಾಧೆ ಜಾಸ್ತಿ ಆಯ್ತು ಅಂತ ಅಂದ್ಕೊಳ್ಳಿ, ಆಗ ಏನ್ ಮಾಡ್ಬೇಕು ಅಂದ್ರೆ 2 ಮಿಲಿ ಮೆಲಾಕ್ಸಾನ್ 50 ಇಸಿ ಅಥವಾ 1.7 ಮಿಲಿ ಡೈನಿಟ್ರೇಟ್ 30 ಇಸಿನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಇದು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇರುತ್ತೆ. ಇದಲ್ದೆ ಕಂಬಳಿ ಹುಳು ಅಂತ ಒಂದು ಕೀಟ ಇದೆ. ಕಂಬಳಿ ಹುಳು ಸಾಮಾನ್ಯವಾಗಿ ಈ ಮೊಟ್ಟೆಯಿಂದ ಬಂದ ಮರಿ ಹುಳುಗಳು ಏನ್ ಮಾಡ್ತವೆ ಅಂದ್ರೆ ಪ್ರಾರಂಭದಲ್ಲಿ ಗುಂಪಾಗಿ ಎಲೆಗಳನ್ನ ತೆರೆದು ತಿಂತವೆ. ಕ್ರಮೇಣ ರೆಂಬೆಗಳನ್ನೆಲ್ಲ ಹರಡ್ಕೊಂಡು ಆ ರೇಷ್ಮೆ ದಾರಗಳನ್ನ ನೆಗೆದು ಆ ಒಂದು ರೆಂಬೆಗಳನ್ನ ಬಂತವೆ. ಸಾಮಾನ್ಯವಾಗಿ ಇದು ಬಾಧಿತ ಹುಳುಗಳನ್ನ ನಾವು ಗಿಡಗಳ ಸಹಿತ ಕಿತ್ತು ನಾಶ ಮಾಡ್ಬೇಕು. ಯಾಕಂದ್ರೆ ಪ್ರಥಮ ಹಂತದಲ್ಲಿ ಮೊಟ್ಟೆಗಳು ಗುಂಪಾಗಿರ್ತವೆ ಮತ್ತು ಮೊದಲನೇ ಜ್ವರದ ಎರಡನೇ ಜ್ವರದ ಗುಂಪು ಹುಳುಗಳು ಗುಂಪಾಗಿರ್ತವೆ, ಅದನ್ನ ಆಯ್ದು ನಾಶ ಮಾಡಿಸ್ಬೇಕು. ಅಕಸ್ಮಾತ್ ಆಗಿ ಜಾಸ್ತಿ ಆಯಿತು ಅಂತಾದ್ರೆ ಆವಾಗ ನಾವು ಹತೋಟಿ ಕ್ರಮ ತಗೋಬೇಕು. ಪ್ರಾರಂಭ ಹಂತದಲ್ಲಿ ಶೇಕಡ 5 ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕವನ್ನ 2-3 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಬಾಧೆ ಜಾಸ್ತಿ ಆಯ್ತು ಅಂತಂದ್ರೆ 2 ಮಿಲಿ ಕ್ಲೋರಲ್ ಪಾಸ್ 25 ಇಸಿ ಅಥವಾ 2 ಮಿಲಿ ಕ್ಲೋರ್ ಪಿಪಾಸ್ 20 ಇಸಿ ಅಥವಾ 2 ಮಿಲಿ ಇಸಿಯನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಎಕರೆಗೆ 200-250 ಲೀಟರ್ ಸಿಂಪಡಿಸಬೇಕು. ಇವಿಷ್ಟು ಸಾಮಾನ್ಯವಾಗಿ ಕಾಫಿ ಬೆಳೆಯಲ್ಲಿ ಬರುವ ಪ್ರಮುಖ ಕೀಟಗಳು. ಇದಂದ್ರೆ ಅಲ್ಲೆಲ್ಲ ಒಂದು ಬೇರು ಹುಳ ಅಂತ ಬರ್ತವೆ. ಬೇರು ಹುಳ ಇದ್ದಾಗ ಸಾಮಾನ್ಯವಾಗಿ 5 ಮಿಲಿ ಕ್ಲೋರೋಪರಿಪಾಸ್ 20 ಇಸಿನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಮರಗಳ ಬುಡದಲ್ಲಿ ಪೂರ್ತಿ ತೊಯ್ಯುವಂತೆ ಬಳಸಿ ಹತೋಟಿ ಮಾಡಬಹುದು. ಇದಲ್ದೆ ಅಲ್ಲೆಲ್ಲ ಗೆದ್ಲನ್ನು ನಾವು ನೋಡ್ತೀವಿ. ಗೆದ್ಲಿದ್ದಾಗ ಸಾಮಾನ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಈ ಗೆದ್ಲು ಏನ್ ಮಾಡ್ತದೆ ಕಾಫಿ ಒಂದು ಬೆಳೆಯ ಬೇರುಗಳನ್ನ ಸುರಂಗ ಮಾಡಿ ಮೇಲ್ಮುಖವಾಗಿ ಚಲಿಸಿ ಒಳಗಡೆ ಮಣ್ಣಿನ ಗ್ಯಾಲರಿ ರಚಿಸಿ ಕಾಂಡನ ಹಾಳು ಮಾಡ್ತವೆ. ಬಾಧೆ ಒಂದು ಕಾಫಿ ಗಿಡದಲ್ಲಿ ಸುರುಗಿದ ಲಕ್ಷಣವನ್ನ ಕಾಣ್ತೇವೆ. ಕ್ರಮೇಣವಾಗಿ ಏನಾಗ್ತವೆ ಅಂದ್ರೆ ಗಿಡಗಳ ಬೆಳವಣಿಗೆ ಕುಂಠಿತವಾಗ್ತವೆ. ಇದರ ನಿರ್ವಹಣೆ ಏನ್ ಮಾಡೋದು ಅಂದ್ರೆ ಸಾಮಾನ್ಯವಾಗಿ ತೋಟ ಸ್ವಚ್ಛವಾಗಿರುವಾಗ ನೋಡ್ಕೋಬೇಕು ಮತ್ತು ಗೆದ್ದಲು ಗುತ್ತ ಅಂತ ಹೇಳ್ತೇವಲ್ಲ ಅಲ್ಲಿರೋ ರಾಣಿಗಳೆಲ್ಲ ಎಲ್ಲಿರ್ತೋ ಅದನ್ನ ಆರಿಸ್ಬಿಟ್ಟು ನಾಶ ಮಾಡ್ಬೇಕು ಮತ್ತು ಆ ಜಾಗಕ್ಕೆ 5 ಮಿಲಿ ಕ್ಲೋರೋಸೈಪಸ್ 20 ಇಸಿಯನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ಒಂದು ಜಾಗಕ್ಕೆ ಹಾಕ್ಬೇಕು. ಅದು ದಿಬ್ಬನ ರಾಣಿ ಸಹಿತ ನಾಶ ಮಾಡಿ ಅಲ್ಲಿ 5 ಮಿಲಿ ಕ್ಲೋರೋಸೈಪಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ದ್ರಾವಣವನ್ನು ಉಳಿಬೇಕು. ಅಕಸ್ಮಾತ್ತಾಗಿ ಪದೇ ಪದೇ ಗೆದ್ದಲು ಬಂತು ಅಂದ್ರೆ ಅವಾಗ ಅವಾಗ ಇದೆಲ್ಲ ಪುನರಾವರ್ತನೆ ಮಾಡಿಬಿಟ್ಟು ಗೆದ್ದಲು ಕಟ್ಟಬೇಕಿದ್ದಾಗ ನೋಡ್ಬೇಕು. ಇದಿಷ್ಟು ಕಾಫಿ ಬೆಳೆಯಲ್ಲಿ ಬರುವ ಪ್ರಮುಖಗಳು ಮತ್ತು ಅದರ ಹಾನಿಯ ಲಕ್ಷಣಗಳು ನಿರ್ವಹಣೆ. ಮತ್ತು ಇದಲ್ಲದೆ ಬೇರೆ ಯಾವ್ದಾದ್ರು ಕಾಫಿ ಬೆಳೆಯಲ್ಲಿ ಏನಾದ್ರು ಒಂದು ಹೊಸ ಕೀಟ ಬಂತು ಅಂತಾದ್ರೆ ದಯವಿಟ್ಟು ಕಾಫಿ ಬೆಳೆಗಾರರು ಹತ್ತಿರದಲ್ಲಿರುವ ತಜ್ಞರನ್ನ ಸಂಪರ್ಕಿಸಿ ಕೂಡಲೇ ಹತೋಟಿ ಕ್ರಮವನ್ನು ತಗೊಂಡು ನಮ್ಮ ಬೆಳೆಯನ್ನ ರಕ್ಷಣೆ ಮಾಡಿಕೊಳ್ಳೋದು ಉತ್ತಮ. ಈ ಬೆಳೆಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದ್ರೆ ನನ್ನ ದೂರವಾಣಿ ಸಂಖ್ಯೆ 9444241416. ಆತ್ಮೀಯ ಕೇಳಿದ್ರೆ ತಮಗೆ ಈ ಕಾಫಿ ಬೆಳೆಯನ್ನ ಬಾಧಿಸುವಂತ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9448642416. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9448642416. ತುಂಬಾ ಸಂತೋಷ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆಯನ್ನು ಬಾಧಿಸುವಂತ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಬೆಣ್ಣೆಹಣ್ಣು ಬೇಸಾಯ ಈ ಕುರಿತು ಮಾಹಿತಿ. ಬೆಣ್ಣೆಹಣ್ಣು ಬೆಳೆಯನ್ನ ವಿವಿಧ ರೀತಿಯ ಮಣ್ಣುಗಳಲ್ಲಿ ಬೆಳೆಯಬಹುದು. ಆದರೆ ನೀರು ಬಸದೋಗುವಂತ ಮಣ್ಣು ಬಹಳ ಸೂಕ್ತ, ನೀರು ನಿಲ್ಲುವಂತ ಜಾಗ ಅಷ್ಟು ಸೂಕ್ತ ಅಲ್ಲ. ರಸಸಾರ 6-6.5 ಇರುವಂತ ಮಧ್ಯಮ ಆಮ್ಲೀಯ ಮಣ್ಣು ಬಹಳ ಸೂಕ್ತ, ಮತ್ತೆ ಉಷ್ಣಾಂಶ 20°C 30°C ಇರುವಂತ ಒಂದು ಹವಾಗುಣ ಬಹಳ ಒಳ್ಳೆಯದು. 1,000 mm 1,500 mm ಮಳೆ ಬೀಳುವಂಥ ಪ್ರದೇಶದಲ್ಲಿ ಇದು ಚೆನ್ನಾಗಿ ಬರುತ್ತೆ. ಮುಖ್ಯವಾಗಿ ಹಲವಾರು ಸುಧಾರಿತ ತಳಿಗಳಿದ್ದಾವೆ. ಅದರಲ್ಲಿ ಅರ್ಕ ಸುಪ್ರೀಂ ಎನ್ನುವಂಥದ್ದು ಮುಖ್ಯವಾದ ತಳಿ. ಇದು ಕೇಂದ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಚೆಟ್ಟಳ್ಳಿ ಇಲ್ಲಿಂದ ಬಿಡುಗಡೆಯಾಗಿದೆ. ಹೆಚ್ಚಿನ ಇಳುವರಿ ಕೊಡುತ್ತೆ. ಪ್ರತಿ ವರ್ಷ ಫಸಲು ನೀಡುವಂಥ ತಳಿ ಇದು. ಹಣ್ಣುಗಳು ಉದ್ದಾಗಿರ್ತವೆ, ಮಧ್ಯಮ ಗಾತ್ರವನ್ನು ಹೊಂದಿರ್ತವೆ. ಸರಾಸರಿ 12 ವರ್ಷದ ಮರ ಪ್ರತಿ ಮರಕ್ಕೆ 290 kg ಇಳುವರಿಯನ್ನು ಕೊಡುತ್ತೆ. ಮುಖ್ಯವಾಗಿ ಈ ಒಂದು ಹಣ್ಣಲ್ಲಿ 20% ಕೊಬ್ಬಿನಾಂಶ ಇರುತ್ತೆ. ಈ ಅರ್ಕ ಸುಪ್ರೀಂ ತಳಿ ಹೂ ಬಿಡುವಂಥ ವಿಧಾನ ಎ ವರ್ಗದ ಅಡಿಯಲ್ಲಿ ಬರುತ್ತೆ. ಇನ್ನು ಅರ್ಕ ಕೂರ್ ಗ್ರವಿ ಅಂತ ಮತ್ತೊಂದು ತಳಿ ಇದೆ. ಇದು ಪ್ರತಿ ವರ್ಷ ಫಸಲು ನೀಡುವಂಥ ತಳಿ ಮತ್ತು ಹೆಚ್ಚು ಇಳುವರಿ ನೀಡುವಂಥ ಸ್ಥಳೀಯ ಒಂದು ಸಂಗ್ರಹಣೆಯ ಆಯ್ಕೆಯಾಗಿದೆ. ಸಂಪೂರ್ಣವಾಗಿ ಬೆಳೆದಂಥ ಮರ 450 gram to 600 gram ಸರಾಸರಿ ತೂಕ ಇರುವಂತಹ ಹಣ್ಣುಗಳನ್ನು ಕೊಡುತ್ತೆ. ಪ್ರತಿ ಮರದಿಂದ 150 kg to 200 kg ಹಣ್ಣಿನ ಇಳುವರಿಯನ್ನು ನಾವು ಪಡಿಬಹುದು. ತಿರುಳಿನ ಭಾಗ ತುಂಬಾ ಹೆಚ್ಚಾಗಿರುತ್ತೆ. ಹಾಗೆಯೇ ಇದರಲ್ಲಿ ಕೊಬ್ಬಿನ ಅಂಶ 12-14% ಇರುತ್ತೆ. ಹಿಂದೆ ಈ ಬೆಣ್ಣೆಹಣ್ಣನ್ನು ಸಾಮಾನ್ಯವಾಗಿ ಬೀಜಗಳ ಮೂಲಕ ಅಭಿವೃದ್ಧಿಪಡಿಸಲಾಗ್ತಾ ಇತ್ತು. ಆದರೆ ಪರಕೀಯ ಪರಾಗಸ್ಪರ್ಶದ ಕಾರಣ ಬೀಜಗಳಲ್ಲಿ ಹೆಚ್ಚಿನ ಅನುವಂಶೀಯ ವ್ಯತ್ಯಾಸಗಳು ಕಂಡುಬರ್ತವೆ. ಆದ್ದರಿಂದ ಬೀಜೋತ್ಪಾದನೆ ವಿಧಾನದಲ್ಲಿ ತಾಯಿಯ ಗುಣವನ್ನು ಹೊಂದಿರುವಂಥ ಸಸಿಗಳು ಸಿಗೋದಿಲ್ಲ. ಜೊತೆಗೆ ಫಸಲಿಗೆ ಬರೋದಕ್ಕೆ ಹೆಚ್ಚು ಕಾಲಾವಕಾಶವನ್ನು ಇವು ತೆಗೆದುಕೊಳ್ತವೆ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಈ ಬೆಣ್ಣೆಹಣ್ಣನ್ನು ಮೆದುಕಾಂಡ ಕಸಿ ಮೂಲಕ ಅಭಿವೃದ್ಧಿಗೊಳಿಸಲಾಗ್ತಾ ಇದೆ. ಬೀಜದ ಸಸಿಗಳಿಗಿಂತ ಇವು ಕಡಿಮೆ ಶಕ್ತಿಯುತವಾಗಿರ್ತವೆ. ಆದರೂ ತಾಯಿ ಗುಣವನ್ನು ಹೊಂದಿರ್ತವೆ. 3 ವರ್ಷದಲ್ಲಿ ಇವು ಫಸಲಿಗೆ ಬರ್ತವೆ. ಸಾಮಾನ್ಯವಾಗಿ ಬೆಣ್ಣೆಹಣ್ಣಿನ ಗಿಡಗಳನ್ನು ಜೂನ್ ಜುಲೈ ತಿಂಗಳುಗಳಲ್ಲಿ ನಾಟಿ ಮಾಡಲಾಗುತ್ತೆ. ಜೂನ್ ಜುಲೈ ಸಮಯದಲ್ಲಿ ಹೆಚ್ಚು ಮಳೆಯಾಗುವಂತಹ ಜಾಗಗಳಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಸಸಿಗಳನ್ನು ನೆಡೋದು ಬಹಳ ಒಳ್ಳೆಯದು. ಏಪ್ರಿಲ್ ಮೇ ತಿಂಗಳಿನಲ್ಲಿ 1 meter ಗಾತ್ರದ ಗುಂಡಿಗಳನ್ನು ನಾವು ತೆಗೆದು ಅದಕ್ಕೆ ಚೆನ್ನಾಗಿ ಕಳೆತಂತ ಕೊಟ್ಟಿಗೆ ಗೊಬ್ಬರ ಮತ್ತು ಮೇಲ್ಮಣ್ಣನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನಾವು ಗಿಡಗಳನ್ನು ನೆಡಬೇಕಾಗತ್ತೆ. ಕಸಿ ಗಿಡಗಳನ್ನು ಸಾಲಿನಿಂದ ಸಾಲಿಗೆ 6 meter, ಸಾಲಿನಲ್ಲಿ ಸಸಿಯಿಂದ ಸಸಿಗೆ 6 meter ಅಂತರ ಇರೋ ರೀತಿಯಲ್ಲಿ ನಾವು ನೆಡಬೇಕಾಗತ್ತೆ. ಇನ್ನು ಬೀಜ ಸಸಿಗಳನ್ನು ತಳಿಯ ಒಂದು ಚೈತನ್ಯ ಮತ್ತು ಬೆಳವಣಿಗೆಗೆ ಅನುಗುಣವಾಗಿ ಸಾಲಿನಿಂದ ಸಾಲಿಗೆ 8 meter, ಸಾಲಿನಲ್ಲಿ 8 meter ಈ ರೀತಿ ಅಂತರ ಇರೋ ರೀತಿಯಲ್ಲಿ ನಾವು ನೆಡಬೇಕಾಗತ್ತೆ. ಬೆಣ್ಣೆಹಣ್ಣನ್ನ ಮುಖ್ಯವಾಗಿ ಹೆಚ್ಚು ಮಳೆ ಬೀಳುವಂತ ಮತ್ತೆ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಈ ಪ್ರದೇಶದ ಮಣ್ಣು ಹೆಚ್ಚಾಗಿ ಆಮ್ಲೀಯ ಗುಣವನ್ನು ಹೊಂದಿರುತ್ತೆ ಮತ್ತೆ ಸಾಮಾನ್ಯವಾಗಿ ಸುಣ್ಣ, ಮೆಗ್ನೀಷಿಯಂ ಮತ್ತೆ ಪೊಟ್ಯಾಷಿಯಂ ಕೊರತೆಯನ್ನು ಹೊಂದಿರಬಹುದು. ಆದರೂ ಸರಿಯಾದ ಪೋಷಕಾಂಶ ನಿರ್ವಹಣೆಗಾಗಿ ಮಣ್ಣಿನ ಫಲವತ್ತತೆಯ ಸ್ಥಿತಿಯನ್ನು ನಾವು ಖಚಿತಪಡಿಸಿಕೊಳ್ಳೋದಕ್ಕೆ 3 ವರ್ಷಕ್ಕೊಮ್ಮೆ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಬೇಕಾಗುತ್ತೆ. ಮಣ್ಣಿನ ರಸಸಾರ 6ಕ್ಕಿಂತ ಕಡಿಮೆ ಇದ್ದರೆ ಸುಣ್ಣವನ್ನು ಶಿಫಾರಸು ಮಾಡಲಾಗುತ್ತೆ. ಬೆಣ್ಣೆಹಣ್ಣಿನ ಉತ್ತಮ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಪ್ರಮಾಣದ ಸಾವಯವ ಗೊಬ್ಬರಗಳನ್ನು ನಾವು ಕೊಡಬೇಕಾಗತ್ತೆ. ಸಾಮಾನ್ಯವಾಗಿ ಚೆನ್ನಾಗಿ ಫಸಲನ್ನು ಕೊಡುವಂಥ 6 ವರ್ಷ ಮೇಲ್ಪಟ್ಟಂಥ ಮರಗಳಿಗೆ ನಾವು ಪ್ರತಿ ಮರಕ್ಕೆ 50 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗತ್ತೆ. ಅದೇ ರೀತಿ 400 ಗ್ರಾಂನಷ್ಟು ಸಾರಜನಕ, 200 ಗ್ರಾಂನಷ್ಟು ರಂಜಕ ಮತ್ತು 500 ಗ್ರಾಂನಷ್ಟು ಪೊಟ್ಯಾಷನ್ನ ಕೊಡಬೇಕಾಗತ್ತೆ. ಇದರ ಜೊತೆಗೆ ನಾವು ದ್ವಿತೀಯ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳನ್ನು ಕೂಡ ಕೊಡಬೇಕಾಗತ್ತೆ. 250 ಗ್ರಾಂನಷ್ಟು ಮೆಗ್ನೀಷಿಯಂ ಸಲ್ಫೇಟು ಅಥವಾ 1 ಕಿಲೋಗ್ರಾಂನಷ್ಟು ಡೋಲೊಮೈಟನ್ನು ಕೊಡಬೇಕಾಗತ್ತೆ. ಪ್ರತಿ ಮರಕ್ಕೆ 100 ಗ್ರಾಂನಷ್ಟು ಬೋರಾಕ್ಸನ್ನು ಕೂಡ ನಾವು ಕೊಡಬೇಕಾಗತ್ತೆ. ಈ ರಸಗೊಬ್ಬರಗಳನ್ನು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ನಾವು ಮುಖ್ಯವಾಗಿ ಮುಂಗಾರಿನ ಪ್ರಾರಂಭದಲ್ಲಿ ಅಂದರೆ ಮೇ ಜೂನ್ ತಿಂಗಳಲ್ಲಿ ಮತ್ತು ಹಿಂಗಾರಿನ ಪ್ರಾರಂಭದಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ 2 ಸಮಕಂತುಗಳಲ್ಲಿ ಕೊಡಬೇಕಾಗತ್ತೆ. ರಸಗೊಬ್ಬರಗಳನ್ನು ಮರದ ವಯಸ್ಸು ಮತ್ತು ಈ ಮರದ ಮೇಲಾವರಣದ ಹರಡುವಿಕೆಗೆ ಅನುಗುಣವಾಗಿ ಮರದ ಕಾಂಡದಿಂದ ದೂರಕ್ಕೆ ಹಾಕಬೇಕಾಗತ್ತೆ. ಎಳೆ ಸಸಿಗಳಿಗೆ ಅಂದರೆ 3 ವರ್ಷದವರೆಗೆ ಗೊಬ್ಬರವನ್ನು ಕಾಂಡದಿಂದ ಕನಿಷ್ಠ 60 ಸೆಂಟಿಮೀಟರ್ ದೂರದಲ್ಲಿ ಹಾಕಬೇಕಾಗತ್ತೆ. ವಯಸ್ಸು ಮತ್ತು ಮೇಲಾವರಣದ ಒಂದು ಹರಡುವಿಕೆಯ ಪ್ರಕಾರ ದೂರವನ್ನು ಹೆಚ್ಚಿಸ್ತಾ ಹೋಗಬೇಕು. ಈ ಮರದ ಸುತ್ತಲೂ ನಾವು 15-20 ಸೆಂಟಿಮೀಟರ್ ಅಗಲ ಮತ್ತು 5 ಸೆಂಟಿಮೀಟರ್ನಷ್ಟು ಆಳಕ್ಕೆ ಮಣ್ಣನ್ನು ತೆಗೆದು ಅದರಲ್ಲಿ ರಸಗೊಬ್ಬರಗಳನ್ನು ಈ ಮರದ ಸುತ್ತಲೂ ಹಾಕಬೇಕಾಗತ್ತೆ. ಆಮೇಲೆ ಈ ಅಗತೆ ಮಾಡಿದಂಥ ಮಣ್ಣಿಂದ ಮುಚ್ಚಿ ನೀರನ್ನು ಕೊಡಬೇಕಾಗತ್ತೆ. ಸಾಮಾನ್ಯವಾಗಿ ಹೆಚ್ಚು ಮಳೆ ಬೀಳುವಂಥ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಬೇಸಿಗೆ ಸಮಯದಲ್ಲಿ 3-4 ವಾರದ ಅಂತರದಲ್ಲಿ ನೀರನ್ನು ಕೊಡೋದು ಪ್ರಯೋಜನಕಾರಿ ಅಂತ ಕಂಡುಬಂದಿದೆ. ಸೆಪ್ಟೆಂಬರ್, ನವೆಂಬರು ಮತ್ತು ಫೆಬ್ರವರಿ, ಮಾರ್ಚ್ ತಿಂಗಳಿನಲ್ಲಿ ಈ ಬೆಣ್ಣೆಹಣ್ಣಿನ ಗಿಡಗಳು ಹೂ ಬಿಡ್ತವೆ. ರೆಂಬೆಯ ಚಿಗುರಿನ ಕೊನೆಯ ಭಾಗದಲ್ಲಿ ಪರಿಮಿತ ಹೂಗೊಂಚುಗಳು ಬಿಡ್ತವೆ. ಗಿಡದಲ್ಲಿ ಬಿಡುವಂಥ ಹೂಗಳು ದ್ವಿಲಿಂಗ ಆಗಿದ್ದು ಮೊದಲು ಹೆಣ್ಣುಲಿಂಗ ಕ್ರಿಯಾತ್ಮಕವಾಗಿರುತ್ತೆ, ನಂತರ ಗಂಡುಲಿಂಗ ಕ್ರಿಯಾತ್ಮಕವಾಗುತ್ತೆ. ಹೂ ಬಿಡುವಂಥ ವಿಧಾನವನ್ನು ಅನುಸರಿಸಿ ಬೆಣ್ಣೆಹಣ್ಣಿನ ತಳಿಗಳನ್ನು ಎ ಮತ್ತು ಬಿ ವಿಧದ ತಳಿಗಳು ಅಂತ ನಾವು ವಿಂಗಡಿಸ್ಕೋಬಹುದು. ಎ ವಿಧದ ತಳಿಗಳ ಹೂಗಳು ಮುಂಜಾನೆ ಕ್ರಿಯಾತ್ಮಕ ಹೆಣ್ಣಾಗಿ ಅರಳಿ ಮಧ್ಯಾಹ್ನದ ಹೊತ್ತಿಗೆ ಮುಚ್ಚಿಕೊಳ್ತವೆ, ಮತ್ತೆ ಮರುದಿನ ಅದೇ ಹೂಗಳು ಕ್ರಿಯಾತ್ಮಕ ಗಂಡಾಗಿ ಮತ್ತೆ ಅರಳ್ತವೆ. ಎ ತಳಿಗಳಿಗೆ ಉದಾಹರಣೆ ಅಂದರೆ ಈ ಅರ್ಕ ಸುಪ್ರೀಮು. ಇನ್ನು ಬಿ ವಿಧದ ತಳಿಗಳಲ್ಲಿ ಹೂಗಳು ಮಧ್ಯಾಹ್ನ ಕ್ರಿಯಾತ್ಮಕ ಹೆಣ್ಣಾಗಿ ಅರಳ್ತವೆ, ಮರುದಿನ ಮುಂಜಾನೆ ಅದೇ ಹೂಗಳು ಕ್ರಿಯಾತ್ಮಕ ಗಂಡಾಗಿ ಮತ್ತೆ ಅರಳ್ತವೆ. ಈ ಬಿ ತಳಿಗಳಿಗೆ ಉದಾಹರಣೆ ಅಂದರೆ ಈ ಅರ್ಕ ಕೂರ್ಗ್ರವಿ ಅಂತ. ಆದ್ದರಿಂದ ಈ ಬೆಣ್ಣೆಹಣ್ಣು ಬೆಳೆಯಲ್ಲಿ ಮುಖ್ಯವಾಗಿ ಕೀಟಗಳಿಂದ ಪರಾಗಸ್ಪರ್ಶ ಹೆಚ್ಚಾಗಿ ನಡೆಯುತ್ತೆ. ಕಸಿ ಕಟ್ಟಂಥ ಗಿಡಗಳು ನಾಟಿ ಮಾಡಿದ 3-4 ವರ್ಷದಲ್ಲಿ ಮತ್ತು ಬೀಜದಿಂದ ಬಂದಂಥ ಗಿಡಗಳು 5-6 ವರ್ಷದಲ್ಲಿ ಹಣ್ಣನ್ನು ಬಿಡೋದಕ್ಕೆ ಪ್ರಾರಂಭಿಸ್ತವೆ. ಇನ್ನು ಈ ನೇರಳೆ ಬಣ್ಣದ ತಳಿಯ ಹಣ್ಣುಗಳು ಬೆಳೆಯುವಾಗ ಹಸಿರು ಬಣ್ಣದಿಂದ ತಿಳಿಯ ನೇರಳೆ ಬಣ್ಣಕ್ಕೆ ತಿರುಗ್ತವೆ. ಈ ಹಸಿರು ಕಾಯಿಗಳನ್ನು ಕೊಡುವಂಥ ತಳಿಯ ಹಣ್ಣುಗಳು ತಿಳಿ ಹಸಿರು ಅಥವಾ ಹಸಿರು ಮಿಶ್ರಿತ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಹಣ್ಣಿನ ಒಳಗೆ ಇರುವಂಥ ಈ ಬೀಜದ ಹೊದಿಕೆ ಹಳದಿ ಮಿಶ್ರಿತ ಬಿಳಿ ಬಣ್ಣದಿಂದ ಗಾಢ ಕಂದು ಬಣ್ಣಕ್ಕೆ ಬದಲಾಗ್ತವೆ. ಬಲಿತ ಹಣ್ಣುಗಳು ಕೊಯ್ಲಿನ 6-10 ದಿನಗಳ ನಂತರ ಹಣ್ಣಾಗ್ತವೆ. ಉತ್ತಮ ತಳಿಗಳು 8 ವರ್ಷದ ನಂತರ ಸುಮಾರು 60 ಕಿಲೋಗ್ರಾಂನಿಂದ 120 ಕಿಲೋಗ್ರಾಂನಷ್ಟು ಇಳುವರಿಯನ್ನು ಕೊಡ್ತವೆ. ಬೆಣ್ಣೆಹಣ್ಣು ಮರದಲ್ಲಿ ಹಣ್ಣಾಗೋದಿಲ್ಲ ಮತ್ತು ಅವು ಕೊಯ್ಲಿನ ನಂತರವೇ ಹಣ್ಣುಗಳು ಮೃದುವಾಗ್ತವೆ. ಹಣ್ಣುಗಳನ್ನು ಎಚ್ಚರಿಕೆಯಿಂದ ಪಕ್ವತೆಯ ಸರಿಯಾದ ಹಂತದಲ್ಲಿ ಕೊಯ್ಲು ಮಾಡಬೇಕು. ಬಲಿತಂಥ ಹಣ್ಣುಗಳನ್ನು ಕೊಯ್ದು ಸಾಗಾಣಿಕೆ ಮಾಡುವಾಗ ಮತ್ತು ವಿತರಣೆ ಸಮಯದಲ್ಲಿ ಮಾಗದಕ್ಕೆ ಬಿಡಬಹುದು. ಇದುವರೆಗೆ ಬೆಣ್ಣೆಹಣ್ಣು ಬೇಸಾಯ ಕುರಿತು ಮಾಹಿತಿ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟ್ ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜುಂಪಿ, ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277132143. ಸುದ್ದಿ ಜುಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜುಂಪಿನ ವಿವರ, ಇಂದು ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಭಾಡಿಲಿ ಜಿಲ್ಲಾಧಿಕಾರಿ ವೆಂಕಟರಾಜ ಅವರ ಅಧ್ಯಕ್ಷತೆಯಲ್ಲಿ ಎರಡನೇ ಪಿಯುಸಿ ಪೂರಕ ಪರೀಕ್ಷೆ ನಡೆಸುವ ಸಂಬಂಧ ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಮಾತಾಡಿ ಪರೀಕ್ಷೆನ ಸರಿಯಾಗಿ ನಡೆಸೋಕ್ಕೂ ಯಾವುದೇ ತರಹದ ಅಡೆತಡೆಗೆ ಬರದಂಗೆ ಎಚ್ಚರತ ಕಣಿತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ಮಂಜುಳಾವು ಮಾತಾಡಿ, ಇದೇ ತಿಂಗಳ ತಾರೀಕು 24ರಿಂದ ಮೇ ತಾರೀಕು 8ಕ್ಕೆ ಮುಟ ಎರಡನೇ ಪಿಯುಸಿ ಪೂರಕ ಪರೀಕ್ಷೆ ನಡೆದಿದೆ. ಪರೀಕ್ಷೆ ಮಡಿಕೇರಿ, ಸೋಮವಾರಪೇಟೆ ಮತ್ತು ವಿರಾಜಪೇಟೆ ನಡೆದಿದೆ. ಒಟ್ಟು 3470 ಮಕ್ಕ ಪರೀಕ್ಷೆಯನ್ನು ಬರೆದವೆ. ಪರೀಕ್ಷೆ ನಡೆಸಿಕೆ ಬೇಕಾದ ಎಲ್ಲ ವ್ಯವಸ್ಥೆಗಳ ಸರಿಗೆ ಮಾಡಿಕೊಂಡಿರುತ್ತ ಮಾಹಿತಿನ ಕೊಟ್ಟು. ಸಭೆಯಲ್ಲಿ ಸಂಬಂಧಪಟ್ಟವು ಮುಖ್ಯಪಟ್ಟವು ಹಾಜರಿದ್ದವು. ಸದ್ಯದ ಮಟ್ಟಿಗೆ ಲಾರಿ ಮುಷ್ಕರ ನಡೀತಾ ಇರುವುದರಿಂದ ಸಾರಿಗೆ ಇಲಾಖೆಯ ಕಡೆಯಿಂದ ಕಂಟ್ರೋಲ್ ರೂಮ್ ಅನ್ನು ಶುರು ಮಾಡಿರು. ಸಾರ್ವಜನಿಕರು ಕಚೇರಿನ ಫೋನ್ ನಂಬರ್ 08-2272-2275 ಈ ಸಂಖ್ಯೆಯನ್ನು ಸಂಪರ್ಕ ಮಾಡಕತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ತಿಳಿಸಿದಳು. ಐರಿ ಕುಟುಂಬಗಳ ನಡುವೆ ನಡೆಯುತ್ತಿರುವ 11ನೇ ವರ್ಷದ ಅಮ್ಮಾನಂಡ ಕ್ರಿಕೆಟ್ ಕಳಿನಮ್ಮೆ ಇದೇ ತಾರೀಕು 25-26-27 ಮೂರು ದಿನ ಮೂರ್ನಾಡ್ನ ಬಾಚೇಟಿನ ಲಾಲು ಮುದ್ದಯ್ಯ ಆಟದ ಬಳಿಲಿ ಏರ್ಪಾಡಾಟು. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿನ ಕಡೆಯಿಂದ ಬರುವ ತಿಂಗಳ ಮೇ ತಾರೀಕು 14ರಿಂದ 16ಕ್ಕೆ ಮುಟ್ಟ ಮೂರು ದಿನ ಅಕಾಡೆಮಿನ ಕಚೇರಿಯಲ್ಲಿ ರಾಷ್ಟೀಯ ಸಮ್ಮೇಳನ ಏರ್ಪಾಡಾಟು. ಮಡಿಕೇರಿ ನಗರಸಭೆನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಇದೇ ತಾರೀಕು 28ಕ್ಕೆ ಬೆಳಗ್ಗೆ 11ಗಂಟೆಯಿಂದ ಮಧ್ಯಾಹ್ನ 1ಗಂಟೆ ಮುಟ್ಟ ನಡೆದಿತ್ತ ಚುನಾವಣಾಧಿಕಾರಿಗಳು ತಿಳಿಸಿದಳು. ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಅನಿತಾ ಭಾಸ್ಕರ್ ಅವರ ಅವಕ್ಕೆ 2023ನೇ ಸಾಲಿನ ಸರ್ವೋತ್ತಮ ಸೇವಾ ಇನಾಮ್ಗೆ ಆಯ್ಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು. ಜಿಲ್ಲೆಯಲ್ಲಿ ಆಗಾಗ ಮಳೆಯಾಗ್ತಿರುವುದರಿಂದ ಮನೆಯ ಸುತ್ತಮುತ್ತ ತೆಂಗಿನ ಚಿಪ್ಪು, ಟೈರ್, ಹೂಚಟ್ಟಿಗಳಲ್ಲಿ ನೀರು ನಿಲ್ಲದಂಗೆ ನಿಗಾ ತಕ್ಕಂಡು ಪರಿಸರದ ಮನರಕ್ಕೆ ಜಾಸ್ತಿ ನಿಗಾ ಕೊಡಕು, ಇದರ ಕುರಿತು ಜಾಸ್ತಿ ಜನರಿಗೆ ಜಾಗೃತಿ ಬರೆಸಕುತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವೆಂಕಟರಾಜು ಸೂಚನೆ ಕೊಟ್ಟಳು. ಮಡಿಕೇರಿಪೇಟೆನ ಕಚೇರಿ ಸಭಾಭಾಡಿಲಿ ಜಿಲ್ಲಾ ಆರೋಗ್ಯ ಅಭಿಯಾನದ ಕುರಿತು ನಡೆಸಬೆ ಅಧ್ಯಕ್ಷತೆ ವಹಿಸಿ ಮಾತಾಡಿ, ಮನೆಯ ಸುತ್ತಮುತ್ತಲ ಪರಿಸರ ಮನರ ಇದ್ದರೆ ಒಳ್ಳೆ ಆರೋಗ್ಯನ ಇಟ್ಟುಗಣಕ್ಕೆ ಸೊಳ್ಳೆಗ ಹಬ್ಬದಂಗೆ ಎಚ್ಚರ ತಕೊಳಕು ಅಧಿಕಾರಿಗಳ ಜನರಿಗೆ ಜಾಗೃತಿ ಬರೆಸಕುತ್ತ ಹೇಳ್ದು. ಮೂರ್ನಾಡು ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಮರಗೋಡು ಪೀಡರ್ಲಿ ರಿಪೇರಿ ಕೆಲಸ ಇರುವುದರಿಂದ ನಾಳೆ ಬೆಳಿಗ್ಗೆ 10ಗಂಟೆಯಿಂದ ಸಾಯಂಕಾಲ 5ಗಂಟೆ ಮುಟ ಐಕೊಳ, ಕಟ್ಟೆಮಾಡು, ಕೊಂಡಂಗೇರಿ, ಮರಗೋಡು, ಹುಲಿತಾಳ, ಹೊಸ್ಕೇರಿ, ಅರೆಕಾಡು ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೆ. ಹಂಗೆ ಕುಶಾಲ್ ನಗರ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಸಿದ್ದಲಿಂಗಪುರ ಪೀಡರ್ಲಿ ರಿಪೇರಿ ಕೆಲಸ ಇರುವುದರಿಂದ ನಾಳೆ ಬೆಳಿಗ್ಗೆ 10ಗಂಟೆಯಿಂದ ಸಾಯಂಕಾಲ 5ಗಂಟೆ ಮುಟ ಆಲೂರು, ಸೋಮವಾರಪೇಟೆ, ಗೋಣಿಮರೂರು, ಮಾಲಂಬಿ, ಸಿದ್ದಲಿಂಗಪುರ, ಚಿಕ್ಕ ಆಳುವಾರ, ದೊಡ್ಡ ಆಳುವಾರ, ಭೈರಪ್ಪಗುಡಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೆ. ಪೊನ್ನಂಪೇಟೆ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ದೇವನೂರು ಪೀಡರ್ಲಿ ರಿಪೇರಿ ಕೆಲಸ ಇರುವುದರಿಂದ ನಾಡು ತಾರೀಕು 24ಕ್ಕೆ ಬೆಳಿಗ್ಗೆ 10ಗಂಟೆಯಿಂದ ಸಾಯಂಕಾಲ 5ಗಂಟೆ ಮುಟ ದೇವನೂರು, ಮಲ್ಲೂರು, ಕಿಸ್ತೂರು, ರಾಜಪುರ, ಬೆಟ್ಟತೂರು, ನಲ್ಲೂರು, ಬೆಸಗೂರು, ಪೊನ್ನಪ್ಪಸಂತೆ, ಬೇಳೂರು, ಸುಳುಗೋಡು, ಬಾಳೆಲೆ, ಜಾಗಲೆ, ನಿಟ್ಟೂರು, ಕಾರ್ಮಾಡು, ಕೊಟ್ಟಗೇರಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರುವುದಿಲ್ಲ ಅಂತ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು ತಿಳಿಸಿದರು. ಮಡಿಕೇರಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಲ್ಲಿ 2025-26ನೇ ಸಾಲಿನ ಸುರುವ ವರ್ಷದ ಬಿಎ ಮತ್ತು ಬಿಕಾಂ ಕ್ಲಾಸ್ಗಳಿಗೆ ಸೇರಿಕೆ ಅರ್ಜಿ ಕರೆದೊಳತ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ತಿಳಿಸಿದಳು. ತೋಟಗಾರಿಕೆ ಇಲಾಖೆಯಲ್ಲಿ ಸೇರುವ ತೋಟಗಾರಿಕೆ ತರಬೇತಿ ಕೇಂದ್ರಗಳಲ್ಲಿ ರೈತ ಮಕ್ಕಳಿಗೆ 10 ತಿಂಗಳ ತೋಟಗಾರಿಕೆ ತರಬೇತಿನ ಬರುವ ತಿಂಗಳ ಮೇ ತಾರೀಕು 2ರಿಂದ 2026ರ ಫೆಬ್ರವರಿ ತಾರೀಕು 28ಕ್ಕೆ ಮುಟ ಹಾಸನ ಜಿಲ್ಲೆಯ ಸೋಮನಹಳ್ಳಿ ಕಾವಲ್ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ಕೊಟ್ಟವೆ. ಸರಿಯಾದ ಮಾಹಿತಿಯೊಟ್ಟಿಗೆ ಅರ್ಜಿ ಹಾಕಿಕೆ ಇದೇ ತಾರೀಕು 28 ಆಖೀರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಇಲಾಖೆಯ ವೆಬ್ಸೈಟ್ ಇಲ್ಲರೆ ಇಲಾಖೆಯಿಂದ ಕೇಳಿ ತಿಳ್ಕೊಳ್ಳಕೃತ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಿಳಿಸಿದರು. ಜಿಲ್ಲೆನ ಬೀರುನಾಳಿ ಗ್ರಾಮ ಪಂಚಾಯತಿನ ತೆರಾಲು ಗ್ರಾಮ ಸೇರಿದಂಗೆ ಸುತ್ತಮುತ್ತಲ ಜಾಗಗಳಲ್ಲಿ ಶುರು ಮಾಡಿರುವ ಹುಲಿ ಹಿಡಿಯುವ ಕಾರ್ಯಾಚರಣೆನ ಇಂದು ಶಾಸಕ ಅಜ್ಜಿ ಕುಟೀರ ಎಸ್ ಪೊನ್ನಣ್ಣವು ಖುದ್ದಾಗಿ ಜಾಗಕ್ಕೆ ಹೋಗಿ ನೋಡಿ ಮಾಹಿತಿನ ತಗೊಂಡಳು. ಮಡಿಕೇರಿಯಲ್ಲಿ ಕೊಡವ ಕುಟುಂಬಗಳ ನಡುವೆ ನಡೀತಿರುವ ಮುದ್ದಂಡ ಹಾಕಿ ಹಬ್ಬದ ಇಂದು ನಡೆದಾಟಲಿ ಚೇಂದಂಡ, ಚೆಪ್ಪುಡಿರ, ಮಂಡೇಪಂಡ, ಕುಪ್ಪಂಡ ತಂಡ ಗೆದ್ದು ಮುಂದಿನ ಹಂತಕ್ಕೆ ತಲುಪಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ

ತೋಟಗಾರಿಕಾ ಇಲಾಖೆ ಅಧೀನತ್ರ ತೋಟಗಾರಿಕಾ ತರಬೇತಿ ಕೇಂದ್ರತ್ಲ ರೈತಂಗಡ ಮಕ್ಕಕ್ಕೆ ಪತ್ತು ತಿಂಗತ್ರ ತೋಟಗಾರಿಕಾ ತರಬೇತಿ ಮೇ ದಂಡ ನಿಂಜ ದಂಡಾರ್ಥ 26 ಫೆಬ್ರವರಿ 28 ಆಸನತ್ರ ಸೋಮನಹಳ್ಳಿ ಕಾವಲ್ ತೋಟಗಾರಿಕಾ ತರಬೇತಿ ಕೇಂದ್ರತ್ಲ ನಡಪ. ಈ ಸಂಬಂಧ ಅರ್ಹ ಅಭ್ಯರ್ಥಿಗಳೊಂದು ಅರ್ಜಿ ಕಾಕಿತ್ತು ದುಂಬುಚಿಟ್ಟ ಅರ್ಜಿನ ಒಪ್ಪಿಚಿಡುವಕ್ಕೆ ಇದೇ ತಿಂಗಳ 28 ಆಕಿರಿ ನಾಳು ಅವರ ವಿವರಕ್ಕೆ ತೋಟಗಾರಿಕಾ ಇಲಾಖೆಯ ಕಚೇರಿಯಲ್ಲಿ ಕೋಟರಿಯಲ್ಲೊಂದು ಪೆರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕಂಗ ಅರಿಚಿಟ್ಟಿತ್ತು. ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕಗಳನ್ನು ಅನಿತಾ ಭಾಸ್ಕರ್ ಅಯ್ಯಂಗಕ್ ರಾಜ್ಯ ಸರ್ಕಾರ ದಂಡಾರ್ಥ 23 ಸಾಲರ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೊಡ್ತಿತ್ತು ತಮ್ಮಾನ ಮಾಡಿತ್ತು. ಅಯ್ಯಂಗ ಪ್ರವಾಸೋದ್ಯಮ ಕೇಂದ್ರ ಕಚೇರಿಯಲ್ಲಿ ಉಪನಿರ್ದೇಶಕಗಳಾಯಿತು. ಕಾರ್ಬಾರ್ ಮಾಡಿನ ಸಮಯದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಾನ ಸ್ವದೇಶ್ ದರ್ಶನ ಪ್ರಸಾದ್ ಪಿಂಗ್ಯ ಸ್ವದೇಶ್ ದರ್ಶನ ದಂಡು 0.0 ಯೋಜನೆಯ ಕರ್ನಾಟಕಕ್ಕೆ ಕುಟ್ಟುವ